ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ತಂಗಾಳಿಯ ಸುಖದಿ ಶ್ರೀರಂಗನ ಚಾಮರಾಜನು ತನ್ನ ಕೋಮಲ ಕರದಲ್ಲಿ ಆ ಮುರಳಿಯ ಪಿಡಿಯೇ ಹೃದಯದಲ್ಲಿ ಪ್ರೇಮವು ತುಂಬುವುದು ಆ ಮುರಳಿಯ ಪಿಡಿಯೇ ಹೃದಯದಲ್ಲಿ ಪ್ರೇಮವು ತುಂಬುವುದು ಬನ್ನಿ ಮುರಳಿಯ ನಾದವ ಕೇಳಿ ಆದಿದೇವ ಸಕಲಾಗಮ ಪೂಜಿತ ಯಾದವ ಮನಮೋಹನ ರೂಪ ವೇಣುದಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಮನಮೋಹನ ರೂಪ ವೇಣುದಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಮನಮೋಹನ ರೂಪ ವೇಣುದಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರದ ಸನ್ನುತ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ಸನ್ನುತ ನಮೋ ನಮೋ ಆ ಬನ್ನಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಇದೀಗ ಒಂದು ಭಾವಗೀತೆ ಯಾವ ಮೋಹನ ಮುರಳಿ ಕರೆಯಿತು ಅಂಕಿತಾ ನಾಯ್ಕ ಇವರಿಂದ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಹೂ ಹಾಸಿಗೆ ಚಂದ ಚಂದನ ಬಾಹುಬಂಧನ ಚುಂಬನ ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ಕರುಣಗಣದಿ ಲಿಂಗಣ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ ಮಲೆಯ ದೊಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ವಿವಶವಾಯಿತು ಪ್ರಾಣ ವಿವಶವಾಯಿತು ಪ್ರಾಣ ವಿವಶವಾಯಿತು ಪ್ರಾಣ ಪರವಶವು ಚೇತನ ವಿವಶವಾಯಿತು ಪ್ರಾಣ ಪರವಶವು ಚೇತನ ಇವು ತೆಲ್ಲವ ಬಿಟ್ಟು ಬಿರಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಇದೀಗ ಭಾಗ್ಯಶ್ರೀ ಸಂಜೀವಿನಿ ಒಕ್ಕೂಟದ ಸಂಘದ ಸದಸ್ಯರಿಂದ ದೇಯಗೀತೆ. ಬಂದಿದೆ ಸಂಜೀವಿನಿ ಬಡವರ ಬದುಕಿಗೆ ಸಂಜೀವಿನಿ, ಬಂದಿದೆ ಬಂದಿದೆ ಸಂಜೀವಿನಿ ಬಡವರ ಬದುಕಿಗೆ ಸಂಜೀವಿನಿ, ನಮ್ಮ ಬಡವರ ಬದುಕಿಗೆ ಸಂಜೀವಿನಿ. ಅಲೆಗಳ ಬಿರುಸಿಗೆ ಒಯ್ದಾಡೋ ಬದುಕಿಗೆ ದಿಕ್ಕು ತೋರಿ ದಡ ಸೇರಿಸಲು, ಅಲೆಗಳ ಬಿರುಸಿಗೆ ಒಯ್ದಾಡೋ ಬದುಕಿಗೆ ದಿಕ್ಕು ತೋರಿ ದಡ ಸೇರಿಸಲು. ಬಂದಿದೆ ಬಂದಿದೆ ಸಂಜೀವಿನಿ ಬಡವರ ಬದುಕಿಗೆ ಸಂಜೀವಿನಿ, ಬಾಡಿ ಹೋದ ಬಳ್ಳಿ ಚಿಗುರಿದೆ ಜೀವ ತುಂಬಿದೆ ಸಂಜೀವಿನಿ, ಬಾಡಿ ಹೋದ ಬಳ್ಳಿ ಚಿಗುರಿದೆ ಜೀವ ತುಂಬಿದೆ ಸಂಜೀವಿನಿ, ನಮ್ಮ ಕನ್ನಡ ನಾಡಿನ ಸಂಜೀವಿನಿ. ಬಂದಿದೆ ಬಂದಿದೆ ಸಂಜೀವಿನಿ ಬಡವರ ಬದುಕಿಗೆ ಸಂಜೀವಿನಿ, ಮಿಣುಗುಲಿ ಪದ ಜೋಪಡಿಗಳಲ್ಲಿ ನೋವು ತುಂಬಿದ ಕಣ್ಣುಗಳಲ್ಲಿ, ಮಿಣುಗುಲಿ ಪದ ಜೋಪಡಿಗಳಲ್ಲಿ ನೋವು ತುಂಬಿದ ಕಣ್ಣುಗಳಲ್ಲಿ, ಜೀವರಾಗವ ತುಂಬಲು ಬಂದಿದೆ ಸಂಜೀವಿನಿ, ಜೀವರಾಗವ ತುಂಬಲು ಬಂದಿದೆ ಸಂಜೀವಿನಿ, ನಮ್ಮ ಕನ್ನಡ ನಾಡಿನ ಸಂಜೀವಿನಿ. ಬಂದಿದೆ ಬಂದಿದೆ ಸಂಜೀವಿನಿ ಬಡವರ ಬದುಕಿಗೆ ಸಂಜೀವಿನಿ, ಬಡವರ ಬದುಕಿಗೆ ಸಂಜೀವಿನಿ, ನಮ್ಮ ಬಡವರ ಬದುಕಿಗೆ ಸಂಜೀವಿನಿ. ಇದೀಗ ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಗೀತೆ ನಾಗವೇಣಿ ಪಟ್ಗಾರ್ ಇವರಿಂದ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯನನ್ನ, ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯನನ್ನ, ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ, ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ, ತನು ಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ, ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾ ಭಯನನ್ನ, ಬಾಡದ ಹೂವಿನ ಮಾಲೆ ಬಾಗಿತು ಪಾದದ ಮೇಲೆ, ಬಾಡದ ಹೂವಿನ ಮಾಲೆ ಬಾಗಿತು ಪಾದದ ಮೇಲೆ, ಪ್ರೇಮಮಯ ನಿನಗೆ ಜಯ ಪ್ರೇಮಮಯ ನಿನಗೆ ಜಯ, ನನ್ನೀ ಜೀವನ ನಿನ್ನಲಿ ತನ್ಮಯ ಬಾಳಿನ ಹಾದಿಯ ಬೆಳಗಯ್ಯ, ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾ ಭಯನನ್ನ, ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ, ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ, ಭಸ್ಮಮಯ ಬಿಲ್ವ ಪ್ರಿಯ ಭಸ್ಮಮಯ ಬಿಲ್ವ ಪ್ರಿಯ, ನನ್ನೀ ದೇಹವೇ ನಿನ್ನೆಯ ಆಲಯ ಸೇವಾ ಭಾಗ್ಯವ ನೀಡಯ್ಯ, ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾ ಭಯನನ್ನ, ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ, ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ, ತನು ಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ, ಶಂಭೋ ಎನ್ನಲು ಇಲ್ಲ ಭಯ. ಇದೀಗ ಪ್ರಸ್ತುತಪಡಿಸಲಿದ್ದಾರೆ ಜಾನಪದ ಗೀತೆ ಹೇಮಾ ಆಚಾರ್ಯವರಿಂದ. ಹಸಿರು ಕಡ್ಡಿಯ ಸೀರೆ ತೋಪ ಮುಸುಕು ಮ್ಯಾಲ ಮಾಡಿ, ಹಸಿರು ಕಡ್ಡಿಯ ಸೀರೆ ತೋಪ ಮುಸುಕು ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗ ಗೈತ್ರಿ, ಬಾಲನ ಬಯಕೆಯ ಬಯಸಂಗ ಗೈತ್ರಿ. ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲಿ ಮೂಡಿ ಬಂತು, ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲಿ ಮೂಡಿ ಬಂತು, ಮಿಡಿಯ ಮಾವಿನ ಕಾಯಿ ತಿನ್ನಂಗ ಗೈತ್ರಿ, ಬಾಲನ ಬಯಕೆಯ ಬಯಸಂಗ ಗೈತ್ರಿ. ಹಸಿರು ಕಡ್ಡಿಯ ಸೀರೆ ತೋಪ ಮುಸುಕು ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡೆವಂಗ ಗೈತ್ರಿ, ಬಾಲನ ಬಯಕೆಯ ಬಯಸಂಗ ಗೈತ್ರಿ. ಹರಕಲು ಮುರುಕುಲು ಖರ್ಜಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ, ಹರಕಲು ಮುರುಕಲು ಖರ್ಜಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ, ಹೊಂಗೆ ನೆರಳಲ್ಲಿ ಕೂತು ತಿನ್ನಂಗ ಗೈತ್ರಿ, ಬಾಲನ ಬಯಕೆಯ ಬಯಸಂಗ ಗೈತ್ರಿ. ಬಿಳಿಯ ಜೋಳದ ರೊಟ್ಟಿ ಎಣ್ಣಿ ಬದನೆಕಾಯಿ ಪಲ್ಯ, ಬಿಳಿಯ ಜೋಳದ ರೊಟ್ಟಿ ಎಣ್ಣಿ ಬದನೆಕಾಯಿ ಪಲ್ಯ, ರಾಯನ ಜೊತೆ ಕೂತು ತಿನ್ನಂಗ ಗೈತ್ರಿ, ರಾಯನ ಜೊತೆ ಕೂತು ತಿನ್ನಂಗ ಗೈತ್ರಿ. ಹಸಿರು ಕಡ್ಡಿಯ ಸೀರೆ ತೋಪ ಮುಸುಕು ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡೆವಂಗ ಗೈತ್ರಿ, ಬಾಲನ ಬಯಕೆಯ ಬಯಸಂಗ ಗೈತ್ರಿ. ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡಿ ಹಣಸಿಕೊಂಡು, ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡಿ ಹರಸಿಕೊಂಡು, ಹೂವಿನ ದಂಡಿ ನನಗ ಮುಡಿವಂಗ ಗೈತ್ರಿ, ಗಂಡನ ಪಕ್ಕದಲ್ಲಿ ಕೂತುಕೊಂಡು ಮುಡಿವಂಗ ಗೈತ್ರಿ. ನಿಂತರ ಸೊಂಟ ನೋಯತ್ತೈತಿ ಕುಂತರ ಬೆನ್ನು ಮಲಗತೈತಿ, ನಿಂತರ ಸೊಂಟ ನೋಯತ್ತೈತಿ ಕುಂತರ ಬೆನ್ನು ಮಲಗತೈತಿ, ತವರಿಗೆ ಹೋಗಿ ನಂಗ ಕುಂದ್ರಂಗ ಗೈತ್ರಿ, ತವರಿಗೆ ಹೋಗಿ ನಂಗ ಕುದ್ರಂಗ ಗೈತ್ರಿ. ಹಸಿರು ಕಡ್ಡಿಯ ಸೀರೆ ತೋಪ ಮುಸುಕು ಮ್ಯಾಲ ಮಾಡಿ, ಹಸಿರು ಕಡ್ಡಿಯ ಸೀರೆ ತೋಪ ಮುಸುಕು ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡೆವಂಗ ಗೈತ್ರಿ, ಬಾಲನ ಬಯಕೆಯ ಬಯಸಂಗ ಗೈತ್ರಿ, ಬಾಲನ ಬಯಕೆಯ ಬಯಸಂಗ ಗೈತ್ರಿ. ಇದೀಗ ಪ್ರಸ್ತುತಪಡಿಸಲಿದ್ದಾರೆ ಭಾವಗೀತೆ, ಸುಬ್ರಾಯ್ ಚಕ್ಕಾಡಿ ಇವರ ರಚನೆ, ಮುನಿಸುತರವೆ ಕಾವೇರಿ ಜನಾರ್ದನ್ ಗಾಂವ್ಕರ್ ಇವರಿಂದ. ಮುನಿಸುತರವೆ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತರವೆ ಮುಗುದೇ ಹಿತವಾಗಿ ನಗಲು ಬಾರದೆ, ಕರಿ ಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳು ಮೈಯ ಬಳಚಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ತೆರೆದಂತಿದೆ ಬಾಗಿದ ಬಾಗಿಲು, ಮುನಿಸುತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮಗುದೇ ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ ನೂರು ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ. ಮುನಿಸುತ್ತರವೇ ಮಗುದೇ ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಳಿನಲ್ಲಿ ನಾನೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗರ್ಭದಂತೆ ನಮ್ಮ ಈ ಮೈ ಮನ ಜೊತೆ ಸೇರಲು ಜೀವನ ಪಾವನ. ಮುನಿಸುತ್ತರವೇ ಮಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮಗುದೇ ಹಿತವಾಗಿ ನಗಲು ಬಾರದೆ. ಹಿತವಾಗಿ ನಗಲು ಬಾರದೆ. ಇದೀಗ ಭಾಗ್ಯಶ್ರೀ ಸಂಜೀವಿನಿ ಒಕ್ಕೂಟ ಸದಸ್ಯರಿಂದ ಭಜನೆ ರಾಮ ರಾಮ ರಾಮ. ಇದೀಗ ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಗೀತೆ ಲಕ್ಷ್ಮೀ ನಾಯ್ಕ್ ಇವರು. ಜಗದಂಬಾರಮಣ ನಿನ್ನ ನಂಬಿದೆ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಚಿತ್ರವ ಅಂಬಿಗ, ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಚಿತ್ರವ ಅಂಬಿಗ, ಸಂಭ್ರಮದಿಂದ ನೋಡಂಬಿಗ ಅದರೆಂಬುದೇ ನಡೆ ಸಣ್ಣ ಅಂಬಿಗ, ಸಂಭ್ರಮದಿಂದ ನೋಡಂಬಿಗ ಅದರೆಂಬುದೇ ನಡೆ ಸಣ್ಣ ಅಂಬಿಗ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಹೊಳೆಯೋ ಬರವ ನೋಡಂಬಿಗ ಅದಕ್ಕೆ ಸೆಳೆವೋಗನವಯ್ಯ ಅಂಬಿಗ, ಹೊಳೆಯ ಬರವ ನೋಡಂಬಿಗ ಅದಕ್ಕೆ ಸೆಳೆವೋಗನವಯ್ಯ ಅಂಬಿಗ, ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ, ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ, ಆರು ತೆರೆಯ ನೋಡಂಬಿಗ ಅದ ಮೀರಿ ಬರುತ್ತಲಿದೆ ಅಂಬಿಗ, ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗುವುದು ಅಂಬಿಗ ಅದ ನೀ ಮಾರಿಸಿ ದಾಟಿಸಂಬಿಗ, ಯಾರಿಂದಲೂ ಆಗದಂಬಿಗ ಅದ ನೀ ಮಾರಿಸಿ ದಾಟಿಸಂಬಿಗ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ, ಸತ್ಯವೆಂಬುದೇ ಹುಟ್ಟಂಬಿಗ ಸದಾ ಭಕ್ತಿ ಎಂಬುದೇ ಪಥ ಅಂಬಿಗ, ಸತ್ಯವೆಂಬುದೇ ಹುಟ್ಟಂಬಿಗ ಸದಾ ಭಕ್ತಿ ಎಂಬುದೇ ಪಥ ಅಂಬಿಗ, ನಿತ್ಯ ಮೂರ್ತಿ ಪುರಂದರ ವಿಠಲ ನಮ್ಮ ಮುಕ್ತಿ ಮಂಟಪ ಒಯ್ಯೋ ಅಂಬಿಗ, ನಿತ್ಯ ಮಾರುತಿ ಪುರಂದರ ವಿಠಲ ನಮ್ಮ ಮುಕ್ತಿ ಮಂಟಪ ಒಯ್ಯೋ ಅಂಬಿಗ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ, ಜಗದಂಬಾರಮನ ನಿನ್ನ ನಂಬಿದೆ. ಇದೀಗ ಪ್ರಸ್ತುತಪಡಿಸಲಿದ್ದಾರೆ ಹವ್ಯಕ ಹಾಡು ಹೇಮ ಮತ್ತು ಉಮಾ ಇವರಿಂದ. ಬಿದಿರುಗೊಳ್ಳುವ ಬಾಸಕಿ ಮುದದೀಪದು ಮನಾಬನ, ಇದಿರುಗೊಳ್ಳುವ ಬಾಸಕಿ ಮುದದೀಪದು ಮನಾಬನ, ಸದಮಲಾಂಗ ಶ್ರೀಕರನ ಮುದದೀಪಿತ ಶ್ರೀಕೃಷ್ಣನ, ಇದಿರುಗೊಳ್ಳುವ ಬಾಸಕಿ ಮುದದೀಪದು ಮನಾಭನ, ನಾರಿಮಣಿಯರೆಲ್ಲ ಸೇರಿ ಚಾರು ವಿಭವದಿಂದಲೀ, ನಾರಿಮಣಿಯರೆಲ್ಲ ಸೇರಿ ಚಾರು ವಿಭವದಿಂದಲೀ, ಭೋರಿಡುವ ವಾದ್ಯದೊಡನೆ ವಾರಿಜಾಕ್ಷ ಹರಿಯನು, ಇದಿರುಗೊಳ್ಳುವ ಬಾಸಕಿ ಮುದದೀಪದು ಮನಾಬನ ಪರಿಮಳದ ಜಲದೊಳು ಚರಣವನ್ನು ತೊಳೆಯುತ್ತ ಪರಿಮಳದ ಜಲದೊಳು ಚರಣವನ್ನು ತೊಳೆಯುತ್ತ ಪರಿ ಪರಿಯೊಳ ಸ್ಮರಿಸುತ್ತ ಪರಮ ಪುರುಷ ರಂಗನ ಇದಿರುಗೊಳ್ಳುವ ಬಾಸಕಿ ಮುದದೀಪದು ಮನಾಬನ ನಂದ ಗೋಕುಲದಿಂದರಿ ಬಂದ ಜನರವೆಲ್ಲರ ನಂದ ಗೋಕುಲದಿಂದಲಿ ಬಂದ ಜನರೆಲ್ಲರ ಚಂದದಿಂದ ಇದುರುಗೊಂಡು ಮುಂದೆ ಸಭೆಗೆ ಕರೆಯುವ ಇದಿರುಗೊಳ್ಳುವ ಬಾಸಕಿ ಮುದದೀಪದು ಮನಾಬನ ಕ್ಷೀರಸರದಿಶಯನನ ಸಾರಸಾಕ್ಷ ಕೃಷ್ಣನ ಕ್ಷೀರಸರದಿಶಯನನ ಸಾರಸಾಕ್ಷ ಕೃಷ್ಣನ ಧೀರವೀರ ಮಾರಕಾರ ಸೂರನ ಉದಾರನ ಇದಿರುಗೊಳ್ಳುವ ಬಾಸಕಿ ಮುದದೀಪದು ಮನಾಬನ ಇದಿರುಗೊಳ್ಳುವ ಬಾಸಕಿ ಮುದದೀಪದು ಮನಾಬನ ಇದುವರೆಗೆ ಯಲ್ಲಾಪುರ ತಾಲೂಕಿನ ವಜ್ಜಳ್ಳಿಯ ಭಾಗ್ಯಶ್ರೀ ಸಂಜೀವಿನಿ ಒಕ್ಕೂಟದ ಸದಸ್ಯರಿಂದ ವಿವಿಧ ಮನರಂಜನೆ ಕಾರ್ಯಕ್ರಮ ಕೇಳಿದಿರಿ. ನಿರೂಪಣೆ ಹೇಮಾವತಿ, ಮಹೇಶ್ ಆಚಾರ್ಯ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಇದೀಗ ಜನಪದ ಸಂಗೀತದಲ್ಲಿ ಸೋಬಾನಿ ಪದಗಳು. ರುಕ್ಕವ್ವ ರಾಮಪ್ಪ ತೇರ್ಗಾರ್ ಮತ್ತು ಸಂಗಡಿಗರಿಂದ. ಪೂಜೆ ಬಂದಿದ್ದಾನೆ ನಳಿ ಪೂಜೆ ಬಂದಿದ್ದಾನೆ, ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ಆಟದಂದಾನೆ ನನ್ನ ವೈ ತೋಟದಂದಾನೆ, ಮ್ಯಾಗಳಿ ತೋಟದ ಮನಿಯನ್ನ ತಗೊಂಡ ಕರಿಯ ಮಗ ಬಂದಿದ್ದೇವೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ಆ ತೋಟದೊಂದಡಿಕೆ ನನ್ನ ವೈ ತೋಟದೊಂದಡಿಕೆ, ಮ್ಯಾಗಳಿ ತೋಟದ ಬೆಟ್ಟಡಕ್ಕೆ ತೂಗೊಂಡ ಕರಿಯ ಮಗ ಬಂದಿದ್ದೇವೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ಆ ತೋಟದೊಂದೆಲಿಯೇ ನನ್ನ ವೈ ತೋಟದೊಂದೆಲಿಯೇ, ಮ್ಯಾಗಳಿ ತೋಟದ ಕುಳಿಯಲ್ಲಿ ತಗೊಂಡ ದೇವ ಮಗ ಬಂದಿದ್ದೇವೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ಆ ತೋಟದಂದು ನನ್ನ ವೈ ತೋಟದಂದು, ಮ್ಯಾಗಳಿ ತೋಟದ ನೆನೆದಲ್ಲಿ ತೂಗೊಂಡ ಕರಿಯ ಮಗ ಬಂದಿದ್ದೇವೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ, ಅನ್ನ ತಮ್ಮರ ಗುಡಿ ಒಂದ ಚುರಿ ಹಿಡದೆ ವಂದಿಸಿ ಬೆಂದ ಕೊರೆದಾರೆ, ಸೋವನೀರೆ ಸೋಬಾನವನೀರೆ ಸೋಬಾನವನೀರೆ, ವಂದಿಸಿ ಬೆಂದ ಕೊರೆದಾರೆ ಸೋವನೀರೆ ಸೋಬಾನವನೀರೆ, ಸಿಂಗ ಮ್ಯಾರ ನಂದಿಯ ಸಿರನ ಬರೆದಾರೆ, ಸೋ ನೀರೆ ಸೋಬಾನ ನೀರೆ ನೀರೆ ಸೋಬಾನವ ನೀರೆ, ನಂದಿಯ ಶರಣ ಬರೆದಾರೆ ಸೋ ನೀರೆ ಸೋಬಾನ ನೀರೆ, ತಂದಿ ಮಕ್ಕಳ ನೀವ ಒಂದ ಚೊರಿಲಿಡದೆ ವಂದಿಸಿ ಬೆಂಡ ಕೊರೆದಾರೆ, ಸೋ ನೀರೆ ಸೋಬಾನ ನೀರೆ ನೀರೆ ಸೋಬಾನವ ನೀರೆ, ವಂದಿಸಿ ಬೆಂಡ ಕೊರೆದಾರೆ ಸೋ ನೀರೆ ಸೋಬಾನ ನೀರೆ, ಶರಣ ಬರದಾರೆ ಸೋ ನೀರೆ ಸೋಬಾನ ನೀರೆ ನೀರೆ ಸೋಬಾನವ ನೀರೆ, ನಂದಿಯ ಶರಣ ಬರದಾರೆ ಸೋ ನೀರೆ ಸೋಬಾನ ನೀರೆ, ನೀರೆ ಸೋಬಾನವ ನೀರೆ, ಬಸಿಂಗ ತರುವ ಸುಶಾಲಿ ಮಳೆನಾದೆ ಬಸಿಂಗ ಜೀವತ ಬನವಾದೇ ಬಾಲಗತ ಬಾಲ